ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಗಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ನಮ್ಮ ಹಾಸನದ ಭಾಗದಲ್ಲಿ ಬಹುತೇಕ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ರಾಗಿಯನ್ನ ಬಳಕೆ ಮಾಡಲಾಗುತ್ತೆ, ಅದಕ್ಕೆ ಪೂರಕವಾಗಿ ರಾಗಿಯ ಸಾಗುವಳಿಯನ್ನು ಕೂಡ ಮಾಡಲಾಗುತ್ತೆ. ಈಗ ರಾಗಿಯಲ್ಲಿ ಸಾಕಷ್ಟು ಹೊಸ ಹೊಸ ತರಹದ ತಳಿಗಳು ಕೂಡ ಬಂದಿದ್ದಾವೆ. ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ರಾಗಿಯ ಒಂದು ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ರಾಗಿನಲ್ಲಿ ಇರತಕ್ಕಂತಹ ಪೋಷಕಾಂಶಗಳಿಂದಾಗಿ ಇವತ್ತು ರಾಗಿಗೆ ಹೆಚ್ಚು ಬೇಡಿಕೆ ಇದೆ. ಏನು ಇವತ್ತಿನ ಬದಲಾದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಮನುಷ್ಯರ ಆರೋಗ್ಯ ಹದಗೆಡ್ತಾ ಇದೆಯೋ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ರಾಗಿ ಎನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ರಾಗಿ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಎಲ್ಲರಿಗೂ ಕೂಡ ಅಗತ್ಯವಾಗಿ ಇರತಕ್ಕಂತಹ ಪೋಷಕಾಂಶವನ್ನು ನೀಡುತ್ತೆ, ಮತ್ತು ಅದು ಹೆಚ್ಚು ಜನಪ್ರಿಯವೂ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಈ ರಾಗಿಯ ಸುಧಾರಿತ ಬೇಸಾಯ ಕ್ರಮಗಳು ಯಾವ್ಯಾವು ಇದ್ದಾವೆ, ಯಾವ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ನಾವು ರಾಗಿಯಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್. ಭೈರಪ್ಪನವರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹಾಗೂ ಎಲ್ಲಾ ರೈತ ಬಾಂಧವರಿಗೂ ಕೂಡ ಆಕಾಶವಾಣಿ ಮೂಲಕ ನಾನು ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ರಾಗಿ ಇವತ್ತು ಬಹಳ ಜನಪ್ರಿಯವಾದಂತಹ ಒಂದು ಆಹಾರ ಪದಾರ್ಥ, ರಾಗಿಯ ಒಂದು ಪರಿಚಯವನ್ನು ಮಾಡಿಕೊಡಿ ಸರ್. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಗಿ ಒಂದು ಗುಡ್ಡುಗಾಡಿನ ಜನರ ಒಂದು ಆಹಾರವಾಗಿತ್ತು. ಆದರೆ ಈ ನಮ್ಮ ಬ್ರಿಟಿಷ್ ಬಂದ ಮೇಲೆ 1913 ಇದರ ಒಂದು ಸಂಶೋಧನೆ ಪ್ರಾರಂಭವಾಗಿ ಇಲ್ಲಿವರೆಗೂ ಸಂಶೋಧನೆ ನಿರಂತರವಾಗಿ ನಡೀತಾ ಇದೆ. ಹೀಗಾಗಿ ರಾಗಿ ಒಂದು ಏನು ಅಂತಂದರೆ ಈ ಬರ ನಿರೋಧಕ ಒಂದು ಬೆಳೆ ಅಂಥೇಳಿ ಹೇಳ್ಬೋದು. ಕಡಿಮೆ ಮಳೆಯಲ್ಲೂ ಕೂಡ ಒಂದು ಒಳ್ಳೆ ಇಳುವರಿ ತೆಗಿಲಿಕ್ಕೆ ಇರುವಂಥ ಅವಕಾಶ ಏನು ಅಂತಂದರೆ ಈ ರಾಗಿ ಬೆಳೆ. ಅದರ ಜೊತೆಗೆ ಇವತ್ತಿನ ದಿವಸ ಈ ಹವಾಮಾನದಲ್ಲಿ ಆಗುವಂಥ ಒಂದು ವ್ಯತ್ಯಾಸಕ್ಕೆ ಸಿಗುವಂಥ ಒಂದು ಬೆಳೆ ಅಂತಂದರೆ ರಾಗಿ ಅಂತ ಹೇಳ್ಬೋದು. ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಸಿರಿಧಾನ್ಯಗಳಲ್ಲಿ ಅದರ ರಾಜ ಯಾರು ಅಂತಂದರೆ ರಾಗಿ ಅಂತ ಹೇಳ್ಬೋದು. ಹೀಗಾಗಿ ರಾಗಿ ಏನು ಅಂತಂದರೆ ಇವತ್ತಿನ ಎಲ್ಲ ಒಂದು ಕಾಲಕ್ಕೂ ಬೇಕಾದಂಥ ಒಂದು ಬೆಳೆ, ಆಮೇಲೆ ಸರ್ವ ಋತು ಬೆಳೆ ಅಂತಲೂ ಕೂಡ ನಾವು ಹೇಳ್ಬೋದು. ವರ್ಷದ ಎಲ್ಲಾ ಕಾಲದಲ್ಲೂ ಬೆಳಿಲಿಕ್ಕೆ ಅವಕಾಶ ಇದೆ. ಅಂದರೆ ಪೂರ್ವ ಮುಂಗಾರು ಇರ್ಬೋದು, ಮುಂಗಾರು ಇರ್ಬೋದು, ತಡವಾದ ಮುಂಗಾರು ಇರ್ಬೋದು, ಹಿಂಗಾರು ಇರ್ಬೋದು, ಬೇಸಿಗೆ ಇರ್ಬೋದು, ಹೀಗೆ ಒಟ್ಟು 5 ಕಾಲಗಳಲ್ಲೂ ಕೂಡ ಬೆಳಿಲಿಕ್ಕೆ ಅವಕಾಶ ಇರುವಂತ ಒಂದು ಬೆಳೆ ಅಂತಂದ್ರೆ ರಾಗಿ ಅಂತ ಹೇಳಿ ಹೇಳ್ಬಹುದು. ಎಲ್ಲಾ ಕಾಲದಲ್ಲೂ ಕೂಡ ಬೆಳಿಬಹುದು. ಈ ಒಂದು ರಾಗಿಯ ಒಂದು ವಿಸ್ತೀರ್ಣವನ್ನು ನಾವು ನೋಡಿದಾಗ ಇದನ್ನ ನಮ್ಮ ಭಾರತ ದೇಶದಲ್ಲಿ 2.5 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಉತ್ಪಾದನೆ ನಾವು ನೋಡಲಾಗಿ 2.8 ಮಿಲಿಯನ್ ಟನ್ನದಷ್ಟು ಉತ್ಪಾದನೆ ಇದೆ. ಸರಾಸರಿ ಇಳುವರಿ ಬಂದು 1,000 ಕೆಜಿಯಷ್ಟು ಇಳುವರಿ ನಾವು ಪ್ರತಿ ಹೆಕ್ಟರ್ಗೆ ನೋಡ್ತಾ ಇದ್ದೀವಿ. ಅದೇ ನಮ್ಮ ರಾಜ್ಯಕ್ಕೆ ಬಂದ್ರೆ ಈ ರಾಗಿಯನ್ನ 7.8 ಲಕ್ಷ ಹೆಕ್ಟರ್ ಒಂದು ಪ್ರದೇಶದಲ್ಲಿ ನಾವು ಬೆಳೆದು 13 ಲಕ್ಷ ಟನ್ನದಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ರಾಜ್ಯದಲ್ಲಿ ರಾಗಿಯ ಒಂದು ಉತ್ಪಾದಕತೆಯನ್ನು ನಾವು ನೋಡಿದಾಗ ಸುಮಾರು 16 ಕ್ವಿಂಟಾಲ್ ಪ್ರತಿ ಹೆಕ್ಟರ್ಗೆ ಇಳುವರಿ ಇದೆ ಇವರು. ಅದೇ ನಾವು ಈ ರಾಗಿ ಬೆಳೆಯುವಂತ ಒಂದು ಪ್ರದೇಶಕ್ಕೆ ನಾವು ಬಂದ್ರೆ ಈ ರಾಗಿ ಬೆಳೆ ವಿಶೇಷವಾಗಿ ಈ ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿರುವಂತಹ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವುದನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಕೂಡ ಹಾಸನ ಜಿಲ್ಲೆಯಲ್ಲಿ ರಾಗಿಯನ್ನ ಯಥೇಚ್ಛವಾಗಿ ನಾವು ಒಂದು ಆಹಾರ ಬೆಳೆಯಾಗಿ ಬೆಳೆಯೋದು ನಾವು ನೋಡ್ತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ರಾಗಿ ಬೆಳೆಯನ್ನ ಸುಮಾರು 27,000 ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೆಯುವುದನ್ನು ಕಾಣ್ತಾ ಇದ್ದೀವಿ. ಅದರಲ್ಲಿ ಕೂಡ ನಾವು 60% ಪ್ರದೇಶ ಅಂದ್ರೆ 16,000 ಹೆಕ್ಟರ್ ನಾವು ಅರಸೀಕೆರೆ ಭಾಗದಲ್ಲಿ ಕಾಣ್ತಾ ಇದ್ದೀವಿ. ಏನು 8 ತಾಲೂಕುಗಳಲ್ಲಿ ನಾವು ಹೋಲಿಸಿದಾಗ ಅತಿ ಹೆಚ್ಚು ಬೆಳೆಯುವಂತ ಒಂದು ರಾಗಿಯ ಪ್ರದೇಶ ಅಂತಂದ್ರೆ ಅರಸೀಕೆರೆ. ಅದನ್ನ ಬಿಟ್ರೆ ಉಳಿದ ಒಂದು ಅಂದ್ರೆ ಸಕಲೇಶ್ಪುರದಲ್ಲಿ ಈ ಬೆಳೆ ನಾವು ನೋಡೋದಿಲ್ಲ, ಯಾಕಂದ್ರೆ ಯಥೇಚ್ಛವಾಗಿ ಮಳೆ ಬರೋದಿಲ್ಲ. ಅಲ್ಲಿ ನಾವು ರಾಗಿಯನ್ನ ಬೆಳಿಲಿಕ್ಕೆ ಆಗೋದಿಲ್ಲ, ಮತ್ತು ಅದಕ್ಕೆ ಬೇರೆ ಬೆಳಿಲಿಕ್ಕೆ ಅವಕಾಶ ಇದೆ ಅಲ್ಲಿ. ಹೀಗಾಗಿ ರೈತರು ಅಲ್ಲಿ ಏನು ಅಂತಂದ್ರೆ ಭತ್ತವನ್ನು ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ ಸಕಲೇಶ್ಪುರ ಭಾಗದಲ್ಲಿ. ಉಳಿದ 7 ತಾಲೂಕುಗಳಲ್ಲಿ ನಾವು ಏನಂತಂದ್ರೆ ರಾಗಿಯನ್ನ ವಿಶೇಷವಾಗಿ ಬೆಳೆದು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಯಾಕೆ ಇಷ್ಟು ಪ್ರಚಲಿತ ಆಗ್ತಾ ಇದೆ ಈ ಒಂದು ಬೆಳೆ ಅಂತಂದ್ರೆ, ಇದು ನಮ್ಮ ಒಂದು ಈ ಆಹಾರ ಪದ್ಧತಿ, ಅದರಲ್ಲೂ ಕೂಡ ಇದರಲ್ಲಿರುವಂತಹ ಪೋಷಕಾಂಶಗಳನ್ನು ನೋಡಿದಾಗ ಮೊದಲನೇದಾಗಿ ಯಥೇಚ್ಛವಾಗಿ ಇರುವಂತಹ ಕ್ಯಾಲ್ಸಿಯಂ. ಒಂದು 100 ಗ್ರಾಂ ನಾವು ಕಾಳನ್ನು ತೆಗೆದುಕೊಂಡ್ರೆ 344 ಮಿಲಿಗ್ರಾಂನಷ್ಟು ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ. ಇದರ ಜೊತೆಗೆ ಕಬ್ಬಿಣದ ಅಂಶ, ಕಬ್ಬಿಣದ ಅಂಶ ಯಥೇಚ್ಛವಾಗಿ ಇರುವುದನ್ನು ನಾವು ನೋಡ್ತೇವೆ. 17.8 ಮಿಲಿಗ್ರಾಂನಷ್ಟು ಕಬ್ಬಿಣದ ಅಂಶ ಇದೆ. 18.8 ನಾರಿನ ಅಂಶ ಇದೆ. ಇದರ ಜೊತೆಗೆ ಜಿಂಕ್ ಇದೆ, ರಂಜಕ ಇದೆ, ಮಿನರಲ್ಸ್ ಇದೆ. ಆಮೇಲೆ ಅಕ್ಕಿ ಮತ್ತು ಗೋಧಿಗೆ ಹೋಲಿಸಿದಾಗ ಅದರಲ್ಲಿರುವಂತ ಕಾರ್ಬೋಹೈಡ್ರೇಟ್, ಶರ್ಕರೆ ಪಿಷ್ಟಗಳು ಅಂತ ಹೇಳ್ತೇವಲ್ಲ, ಕಾರ್ಬೋಹೈಡ್ರೇಟ್ಸ್ ಅನ್ನು ಹೋಲಿಸಿದಾಗ ಅಷ್ಟೇ ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಇದರಲ್ಲಿ ಇದೆ. ಆದರೆ ಇದರಲ್ಲಿ ಇರುವಂತಹ ಸಸಾರಜನಕವನ್ನು, ಪ್ರೋಟೀನ್ ಅನ್ನು ನೋಡಿದಾಗ ಶೇಕಡ 7.2% ಪ್ರೋಟೀನ್ ಇರುವುದು ಕೂಡ ನಮಗೆ ಗೊತ್ತಾಗಿ ಇವತ್ತಿನ ದಿವಸ ವಿವಿಧ ಕಾಯಿಲೆಗಳಿಗೆ ಏನು ಅಂತಂದ್ರೆ ಒಂದು ಪರ್ಯಾಯ ಆಹಾರ ಯಾವುದು ಅಂತಂದ್ರೆ ರಾಗಿ. ರಾಗಿ. ಹೀಗಾಗಿ ಎಲ್ಲರೂ ಕೂಡ ಇವತ್ತಿನ ದಿವಸ ಯಥೇಚ್ಛವಾಗಿ ಈ ರಾಗಿಯನ್ನು ಬಳಸುವ ಒಂದು ಪದ್ಧತಿ ರೂಢಿಯಲ್ಲಿ ಬರ್ತಾ ಇದೆ. ಹೀಗಾಗಿ ಇವತ್ತಿನ ದಿವಸ ಈ ಬೆಳೆ ತುಂಬಾ ಪ್ರಾಮುಖ್ಯತೆ ಪಡೀತಾ ಇದೆ. ಇದ್ರ ಜೊತೆಗೆ ಕಳೆದ ಒಂದು ವರ್ಷದಿಂದ ನಮ್ಮ ಘನ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಆಹಾರ ಬೆಳೆಯನ್ನು ಪಡಿತರದ ಮೂಲಕ ವಿತರಣೆ ಮಾಡುವಂತ ಒಂದು ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ರೈತರಿಗೆ ಒಂದು ವಿಶೇಷವಾದ ಬೆಲೆ ಇವತ್ತಿನ ದಿವಸ ಸಿಗ್ತಾ ಇರೋದ್ರಿಂದ MSP ನಾವು ಇವತ್ತಿನ ದಿವಸ ನೋಡಿದಾಗ 3,377 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಒಂದು ರೈತರಿಗೆ ಅಶ್ಯೂರ್ಡ್ ಬೆಲೆ ಇರೋದ್ರಿಂದ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಏನು ಅಂತಂದ್ರೆ ಈ ರಾಗಿಯನ್ನು ಖರೀದಿ ಮಾಡೋದ್ರಿಂದ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಬೆಳೆಯನ್ನ ರೈತರು ಇನ್ನೂ ಹೆಚ್ಚು ಬೆಳಿಲಿ ಅನ್ನುವಂತ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರೋದ್ರಿಂದ ಈ ಬೆಳೆ ವಿಶೇಷವಾದಂತ ಒಂದು ಮಹತ್ವವನ್ನು ಪಡೆದಿ ಅಂತ ಹೇಳಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ರಾಗಿಯಲ್ಲಿ ಮನುಷ್ಯನ ಬೆಳವಣಿಗೆಗೆ ಮತ್ತೆ ಆರೋಗ್ಯಕ್ಕೆ ಪೂರಕವಾದಂತಹ ಸಾಕಷ್ಟು ಪೋಷಕಾಂಶಗಳು ಇದ್ದಾವೆ. ಆ ಕಾರಣದಿಂದಾಗಿ ರಾಗಿ ಎನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ ಅನ್ನುವಂಥದ್ದು. ರಾಗಿಯಲ್ಲಿ ಯಾವೆಲ್ಲ ತಳಿಗಳನ್ನ ನಾವು ಕಾಣಬಹುದು, ಅವುಗಳ ವೈಶಿಷ್ಟ್ಯತೆ ಏನು, ಮತ್ತೆ ನಮ್ಮ ಭಾಗಕ್ಕೆ, ಯಾಕೆ ಅಂತಂದ್ರೆ ನೀವಾಗ್ಲೇ ಹೇಳಿದ್ರಿ ನಮ್ಮ ಹಾಸನ ಜಿಲ್ಲೆಯ 7 ತಾಲೂಕುಗಳಲ್ಲಿಯೂ ಕೂಡ ರಾಗಿಯನ್ನ ಬೆಳೀತಾರೆ, ಸಕಲೇಶ್ಪುರವನ್ನ ಒಂದು ಹೊರತುಪಡಿಸಿ ಅಂತ ಹೇಳಿ. ನಮ್ಮ ಭಾಗಕ್ಕೆ ಸೂಕ್ತವಾಗ್ತಕ್ಕಂಥ ತಳಿ ಯಾವುದು? ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರಬಹುದು, ಆಮೇಲೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇರಬಹುದು, ಈ ಎರಡೂ ಒಂದು ಸಂಸ್ಥೆಗಳ ಅಡಿಯಲ್ಲಿ ಸುಮಾರು 40ಕ್ಕಿಂತಲೂ ಹೆಚ್ಚು ಏನು ಅಂತಂದ್ರೆ ರಾಗಿ ತಳಿಗಳು ಇವತ್ತಿನ ದಿವಸ ಬಿಡುಗಡೆ ಆಗಿದ್ದಾವೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ನೋಡ್ಲಾಗಿ 1913 ಇಲ್ಲಿವರೆಗೂ ನಾವು ರಾಗಿ ತಳಿಗಳ ಒಂದು ಪಟ್ಟಿಯನ್ನು ಮಾಡ್ತಾ ಹೋದ್ರೆ 135 ತಳಿಗಳು ರಾಗಿಯಲ್ಲಿ ಸಿಗ್ತಾ ಇದ್ದಾವೆ. ಸೊ ಅಷ್ಟೊಂದು ರಾಗಿಯ ಒಂದು ಏನು ಅಂತಂದ್ರೆ ಅಭಿವೃದ್ಧಿ ಆಗಿದೆ ಇವರು. ಸೊ ಹೀಗಾಗಿ ಈಗ ನಾವು ಮಾತಾಡ್ತಾ ಇರೋದು ಏನಂತಂದ್ರೆ ನಮ್ಮ ಭಾಗಕ್ಕೆ, ಹಾಸನ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಅಥವಾ ಒಂದು ಪರಿಚಯ ಮಾಡಿಕೊಳ್ಳೋದಾದ್ರೆ ರಾಗಿಯನ್ನು ಸಾಮಾನ್ಯವಾಗಿ ನಾವು 3 ವಿಧವಾಗಿ ವಿಂಗಡಣೆ ಮಾಡ್ತೇವೆ. ಒಂದು ದೀರ್ಘಾವಧಿ ತಳಿಗಳು ಅಂತೇಳಿ, ಎರಡನೇದು ಮಧ್ಯಮಾವಧಿ ತಳಿಗಳು ಅಂತೇಳಿ, ಇನ್ನೊಂದು ಅಲ್ಪಾವಧಿ ತಳಿಗಳು ಅಂತೇಳಿ. ದೀರ್ಘಾವಧಿ ತಳಿಗಳು ಅಂತಂದ್ರೆ ಸಾಮಾನ್ಯವಾಗಿ 120-125 ದಿವಸಕ್ಕೆ ಕಟಾವಿಗೆ ಬರುವಂತಹ ತಳಿಗಳನ್ನು ನಾವು ದೀರ್ಘಾವಧಿ ತಳಿಗಳು ಅಂತ ಹೇಳ್ತೇವೆ. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ನಾವು ಶಿಫಾರಸು ಮಾಡುವಂತಹ ತಳಿಗಳು ಅಂತಂದ್ರೆ MR1 ಅಂತೇಳಿ, MR6 ಅಂತೇಳಿ, ಆಮೇಲೆ L5 ಅಂತೇಳಿ, ಆಮೇಲೆ KMR300 ಅನ್ನುವಂತ 4 ವಿಶೇಷ ತಳಿಗಳನ್ನ ನಾವು ದೀರ್ಘಾವಧಿ ತಳಿಗಳಾಗಿ ಪರಿಗಣನೆ ಮಾಡಿ ಈ ಮುಂಗಾರಿನಲ್ಲಿ ಜೂನ್ ಏನಾದರೂ ನಿಮಗೆ ಒಳ್ಳೆಯ ಮಳೆ ಈ ವರ್ಷ ಕೂಡ ಏನು ಅಂತಂದ್ರೆ ಈ ಹವಾಮಾನ ಇಲಾಖೆ ಏನಿದೆ ಅಲ್ಲ, ಭಾರತೀಯ ಹವಾಮಾನ ಇಲಾಖೆ ಈ ವರ್ಷನೂ ಕೂಡ ಒಂದು ಒಳ್ಳೆಯ ಮಳೆ ಆಗುವ ಸೂಚನೆ ಕೊಟ್ಟಿರೋದ್ರಿಂದ ರೈತರು ಏನು ಅಂತಂದ್ರೆ ಬೇರೆ ಬೆಳೆ ಆಯ್ಕೆ ಮಾಡೋದಕ್ಕಿಂತ ಈ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಇವು ದೀರ್ಘಾವಧಿ ತಳಿಗಳನ್ನು ನಾವು ಸಾಮಾನ್ಯವಾಗಿ ಜೂನ್ ತಿಂಗಳಿನಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಜುಲೈ ಮೊದಲನೇ ಪಾದದವರೆಗೂ ಕೂಡ ನಾವು ಇವುಗಳನ್ನ ಬಿತ್ತನೆ ಮಾಡಬಹುದು. ಇನ್ನು ಎರಡನೇ ತಳಿಗಳು ಅಂತಂದ್ರೆ ನಾವು ಸ್ವಲ್ಪ ಮಳೆ ತಡ ಆಯ್ತು, ಜುಲೈದಲ್ಲಿ ಮಳೆ ಬಂತು, ಆಗಸ್ಟ್ ವರೆಗೂ ಮಳೆ ನಿಮಗೆ ಮುಂದುವರಿತು ಅಂತ ಅದರಲ್ಲಿ ಮಧ್ಯಮಾವಧಿ ತಳಿಗಳು ಅಂತೇಳಿ ನಾವು ಹೇಳ್ತೇವೆ. ಅವು ಅಂತಂದ್ರೆ 110-115 ದಿವಸಕ್ಕೆ ಕಟಾವಿಗೆ ಬರುವಂತಹ ತಳಿಗಳು. ಅದರಲ್ಲಿ ಪ್ರಮುಖವಾಗಿ GPU 28 ಅನ್ನುವಂತಹ ವಿಶೇಷವಾದಂತ ತಳಿ ತುಂಬಾ ಚೆನ್ನಾಗಿದೆ. ಅದರ ಜೊತೆಗೆ KMR 301, KMR 204, GPU 66, GPU 67 ಅನ್ನುವಂತ ವಿಶೇಷ ತಳಿಗಳನ್ನ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಬಿಡುಗಡೆ ಮಾಡಿದೆ. ಇದರ ಜೊತೆಗೆ ML 365 ಅನ್ನುವಂತ ಒಂದು ಏನು ಅಂತಂದ್ರೆ ಬರ ತಡೆದುಕೊಂಡು ಬೆಳೆಯುವಂತ ಒಂದು ವಿಶೇಷ ರಾಗಿ ತಳಿ, ಇದನ್ನು ವರ್ಷದ ಎಲ್ಲಾ ಕಾಲದಲ್ಲೂ ಬೆಳಿಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಹೀಗಾಗಿ ನಾವು ಏನು ಅಂದ್ರೆ ತಡವಾದ ಮುಂಗಾರು ಮಾಡ್ಕೊಳ್ಳೋದಾದ್ರೆ ನಾವು ಈ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಇನ್ನು ನಾವು ಇನ್ನೂ ತಡವಾಗಿ ಏನು ಅಂತಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಇನ್ನು ಮಳೆ ತಡ ಆಯ್ತು ಅಂತಂದ್ರೆ ಅಲ್ಪಾವಧಿ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಕಳೆದ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಿಂದ KMR 316 ಅನ್ನುವಂತ ಒಂದು ವಿಶೇಷ ತಳಿಯನ್ನು ಬಿಡುಗಡೆ ಮಾಡಿತು. ಅದರ ಅವಧಿ ಎಷ್ಟು ಅಂತಂದ್ರೆ 95-100 ದಿವಸದ ಒಂದು ಬೆಳೆ ಅದು. ಆಮೇಲೆ ಹೆಚ್ಚು ಇಳುವರಿ ಕೊಡುವಂತ ಒಂದು ಬೆಳೆ. ಮತ್ತೆ ಈ ಒಂದು ಬೆಳೆಗೆ ಬರುವಂತಹ ಬೆಂಕಿ ರೋಗ, ಸಾಮಾನ್ಯವಾಗಿ ಬೆಂಕಿ ರೋಗ ಈ ಭತ್ತಕ್ಕೆ ಕಾಡುವ ಹಾಗೆ ಇದಕ್ಕೂ ಕೂಡ ಕಾಡುವಂತಹದ್ದನ್ನು ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ KMR 316 ಅನ್ನುವಂತ ಒಂದು ವಿಶೇಷ ತಳಿ ಏನಿದೆಯಲ್ಲ, ಈ ತಳಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ತಡವಾದ ಮುಂಗಾರಿಗೆ ಅಥವಾ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಬಿತ್ತನೆ ಮಾಡೋದಾದ್ರೆ ಇದನ್ನ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. KMR 316 ಇದರ ಜೊತೆಗೆ KMR 630 ಅನ್ನುವಂತ ಒಂದು ವಿಶೇಷ ತಳಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. KMR 630 ಏನಿದೆ ಅಲ್ಲ, ಇದು ಏನಾದ್ರೂ ಮಷಿನ್ ಕಟಾವ್ಗೆ ಒಂದು ತುಂಬಾ ಚೆನ್ನಾಗಿರುವಂತಹ ತಳಿ. ಇದ್ರ ಜೊತೆಗೆ ಅನೇಕ ಗ್ರಾಹಕರು ಒಂದು ಬೇಡಿಕೆಯನ್ನು ನಾವು ಗಮನಿಸಿದಾಗ ರಾಗಿ ತಿಂದ್ರೆ ಕಪ್ಪಾಗ್ತೀವಿ ಅನ್ನುವಂತ ಒಂದು ವಿಚಾರ ಇವತ್ತಿನ ಒಂದು ಹಳ್ಳಿ ಏನಂತಂದ್ರೆ ತುಂಬಾ ಜನರಲ್ಲಿ ನಗರೀಕರಣದ ಒಂದು ವ್ಯವಸ್ಥೆಯಲ್ಲಿ ಅನೇಕ ಯುವಕರು ಅಥವಾ ಯುವತಿಯರು ಮಾತಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೇವೆ. ಅವ್ರಿಗೂ ಕೂಡ ನಾವು ಏನಂತಂದ್ರೆ ಒಂದು ಒಳ್ಳೆಯ ಆಹಾರ ಒದಗಿಸಬೇಕು ಅಂತ ಹೇಳಿ ಬಿಳಿ ರಾಗಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ವಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಿಂದ. ಅದರ ಹೆಸರು KMR 340 ಅಂತ ಹೇಳಿ. ಇದನ್ನು ಕೂಡ ನಾವು ಜುಲೈ ಆಗಸ್ಟ್ ನಲ್ಲಿ ಬಿತ್ತಲಿಕ್ಕೆ ತುಂಬಾ ಅನುಕೂಲ ಇದೆ. ಬಿಳಿ ರಾಗಿ ಇದನ್ನು ಸಾಮಾನ್ಯವಾಗಿ ನಾವು ಈ ಬೇಕರಿ ಪದಾರ್ಥಗಳಲ್ಲಿ ಬಿಸ್ಕೆಟ್ ಮಾಡೋದ್ರಲ್ಲಿ ಇಂತಹ ಒಂದು ಇಂಡಸ್ಟ್ರಿಯಲ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದನ್ನು ನಾವು ಕೆಲವೊಂದು ಪ್ರಪೋರ್ಷನ್ ಆಗಿ ಇದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಹೆಚ್ಚು ನ್ಯೂಟ್ರಿಷಿಯಸ್ ಇರುವಂತಹ ಒಂದು ಪದಾರ್ಥವನ್ನ ಗ್ರಾಹಕರಿಗೆ ಕೊಡ್ಲಿಕ್ಕೆ ಈ ತಳಿಯ ಬೀಜಗಳನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಅವಕಾಶ ಇದೆ ಅಂತ ಹೇಳಿ ಹೇಳ್ಬಹುದು. ಒಟ್ಟಾರೆ ಮೂರು ವಿಧವನ್ನ ನಾವು ತಳಿಗಳಲ್ಲಿ ಕಾಣಬಹುದು, ದೀರ್ಘಾವಧಿ, ಮಧ್ಯಮಾವಧಿ ಮತ್ತೆ ಅಲ್ಪಾವಧಿ ಎನ್ನುವಂಥದ್ದು. ಮಳೆ ನಮಗೆ ಹೇಗೆ ಬೀಳುತ್ತೋ ಅದಕ್ಕೆ ಅನುಗುಣವಾಗಿ ಪ್ರಾರಂಭದಿಂದಲೂ ಕೂಡ ಮುಂಗಾರು ಚೆನ್ನಾಗಾಯ್ತು ಅಂತ ಅಂತಂದ್ರೆ ದೀರ್ಘಾವಧಿ ತಳಿಗೆ ಹೋಗಬಹುದು, ಒಂದ್ ಸ್ವಲ್ಪ ತಡ ಆಯ್ತು ಅಂತ ಅಂದ್ರೆ ಮಧ್ಯಮಾವಧಿ ತಳಿ, ಮತ್ತೆ ಇನ್ನೂ ಕೂಡ ತಡ ಆಯ್ತು ಅಂತ ಹೇಳಿದ್ರೆ ನಾವು ಅಲ್ಪಾವಧಿ ತಳಿಗಳನ್ನ ಬೆಳೆದುಕೊಳ್ಬಹುದು. ಸಾಮಾನ್ಯವಾಗಿ ನಮ್ಮ ಹಾಸನದ ಭಾಗದಲ್ಲಿ ಯಾವ ಅವಧಿಯ ರಾಗಿಯನ್ನು ಹೆಚ್ಚು ಬೆಳೀತಾ ಇದ್ದಾರೆ ಮತ್ತೆ ಯಾವ ತಳಿಯನ್ನ ಹೆಚ್ಚು ಬಳಕೆ ಮಾಡ್ತಿದ್ದಾರೆ? ನನ್ನ ಒಂದು ಅನುಭವದ ಪ್ರಕಾರ ನಾನು ಅನೇಕ ಒಂದು ತಾಲೂಕುಗಳಲ್ಲಿ ರೈತರ ಒಂದು ಸಂಪರ್ಕಕ್ಕೆ ಹೋದಾಗ, ಒಂದು ವಿಶೇಷ ಸಭೆಗಳಿಗೆ ಹೋದಾಗ ನಾನು ನೋಡಿದಂತಹ ಒಂದು ವಿಶೇಷ ತಳಿಗಳಂದ್ರೆ GPU 28. ಇದನ್ನು ನಾವು ಜೂನ್ ಮಧ್ಯಭಾಗದಿಂದ ಹಿಡ್ಕೊಂಡು ಜುಲೈವರೆಗೂ ಬಿತ್ತನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ ಬೆಂಕಿ ರೋಗ ನಿರೋಧಕ ತಳಿ ಇರೋದ್ರಿಂದ ಇದನ್ನ ಎಲ್ಲಾ ರೈತರು ಚೆನ್ನಾಗಿ ಬೆಳೀತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ರೈತರ ಒಂದು ಏನು ಅಂತಂದ್ರೆ ಬೇಡಿಕೆ ಒಳ್ಳೆಯ ಕಾಳು ಬರಬೇಕು ಮತ್ತು ಜಾನುವಾರುಗಳಿಗೆ ಹುಲ್ಲುನೂ ಆಗಬೇಕು. ಈ ಎರಡೂ ದೃಷ್ಟಿಯಿಂದ ನೋಡಿದಾಗ ನಾವು GPU 28 ಅನ್ನುವಂತ ತಳಿಯನ್ನ ರೈತ ಸಂಪರ್ಕ ಕೇಂದ್ರದ ಮೂಲಕ ಏನು ವಿತರಣೆ ಮಾಡ್ತಾ ಇದ್ದಾರೆ. ಅನೇಕ ರೈತರು ಬಳಸಿಕೊಂಡು ಒಂದು ಒಳ್ಳೆ ಎಕರೆಗೆ 12-15 ಕ್ವಿಂಟಲ್ ವರೆಗೂ ತೆಗೆದ ಒಂದು ನಿದರ್ಶನಗಳನ್ನು ನಾನು ನೋಡಿದ್ದೀನಿ. ಮತ್ತು ಒಂದು ಒಳ್ಳೆಯ ಹುಲ್ಲಿನ ಇಳುವರಿ 2-3 ಟನ್ನದಷ್ಟು ಇಳುವರಿ, ಹುಲ್ಲಿನ ಇಳುವರಿ ಪ್ರತಿ ಎಕರೆಗೆ ಕೊಟ್ಟಿದ್ದು ಕೂಡ ನಾವು ನೋಡಿದ್ದೇವೆ. ಹೀಗಾಗಿ ರೈತರ ಒಂದು ತಾಕುಗಳಲ್ಲಿ ನಾವು ನೋಡಿದಾಗ ಇವನ್ ಇಂಡಾಫ್ ಸೀರೀಸ್ ಕೂಡ ನಾವು ರೈತರ ತಾಕುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇಂಡಾಫ್ 8 ಅನ್ನುವಂತ ಒಂದು ತಳಿ, ಅದು ಏನು ಅಂತಂದ್ರೆ ದೀರ್ಘಾವಧಿ ತಳಿ. ನಾವು ಈಗಾಗಲೇ ಮುಂಗಾರಿನಲ್ಲಿ ಏನು ಜೂನ್ದಲ್ಲಿ ಮಳೆ ಬಂದ್ರೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಹೇಳಿದ್ ನಾನು. 4 ವಿಶೇಷ ತಳಿಗಳನ್ನ ಹೇಳಿದೆ, MR 1, MR 6, ಆಮೇಲೆ L5, KMR 300. ಇವು 4 ಜೊತೆಗೆ ಇನ್ನೂ ಒಂದು ನಾವು ತಾವು ಸೇರಿಸ್ಕೋಬಹುದು, INDAF 8 ಅಂತ ಹೇಳಿ. INDAF 8 ಇದು ಕೂಡ ಒಂದು ಏನು ಅಂದ್ರೆ ದೀರ್ಘಾವಧಿ ತಳಿ. ಎಲ್ಲಾ ತಳಿಗಳು ನಾವು ಏನ್ ಹೇಳ್ತಾ ಇದ್ದೀವಿ, ಈ ಎಲ್ಲಾ ತಳಿಗಳು ಒಂದು ವಿಶೇಷ ಗುಣಗಳು. ಯಾವುದೇ ಒಂದು ತಳಿಯನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ಎರಡು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಬಿಡುಗಡೆ ಮಾಡಿರ್ತೇವೆ. ಒಂದು, ಆ ಹಿಂದಿನ ತಳಿಗಳಂತೆ ಹೆಚ್ಚು ಇಳುವರಿ ಕೊಡುವಂತಹದ್ದು ಇರಬೇಕು, ಇಲ್ಲ ಹಿಂದಿನ ತಳಿಗಳಂತೆ ರೋಗ ಮತ್ತು ಕೀಟಗಳ ಬಾಧೆಯನ್ನು ತಡೆದುಕೊಂಡು ಬೆಳೆಯುವಂತ ಒಂದು ವ್ಯವಸ್ಥೆ ಇರಬೇಕು. ಅಂತ ತಳಿಗಳನ್ನು ಬಿಡುಗಡೆ ಮಾಡುವಂತ ಉದ್ದೇಶ ಇಟ್ಕೊಂಡು ಸಾಮಾನ್ಯವಾಗಿ ತಳಿವರ್ಧಕ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಈಗೇನು ತಳಿಗಳನ್ನು ಹೇಳಿದಿಲ್ಲ, MR 1 ಇರಬಹುದು, MR 6 ಇರಬಹುದು, KMR 300 ಇರಬಹುದು, L5, ಇವೆಲ್ಲಾ ತಳಿಗಳು ಏನು ಅಂತಂದ್ರೆ ಬೆಂಕಿ ರೋಗ ನಿರೋಧಕ ತಳಿಗಳು ಅಂತೇಳಿ ಹೇಳ್ಬಹುದು. ಇಷ್ಟೆಲ್ಲಾ ಆದ್ರೂ ಕೂಡ ನಾವು ಕ್ಷೇತ್ರ ಮಟ್ಟದಲ್ಲಿ ಬಂದಾಗ, ನಾವು ಈ ತಳಿಗಳನ್ನು ತಗೊಂಡು ಕ್ಷೇತ್ರ ಮಟ್ಟಕ್ಕೆ ಬಂದು ನಾವು ಬಿತ್ತನೆ ಮಾಡಿದಾಗೂ ಕೂಡ ಅಲ್ಲೆಲ್ಲೂ ಕೂಡ ಬೆಂಕಿ ರೋಗ ನಿರೋಧಕತೆ ಕಳೆದುಕೊಂಡಿರುವಂತಹ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ನಾವು GPA 28 ಒಂದು ಏನು ಅಂತಂದ್ರೆ 10 ಎಕರೆ ಒಂದು ಜಮೀನಿನಲ್ಲಿ ಹಾಕಿದಾಗ ಕೂಡ ಒಂದು 10% ಅದು ಬೆಂಕಿ ರೋಗ ನಿರೋಧಕ ತಳಿ ಅಂತೇಳಿ ನಾವು ಬಿಡುಗಡೆ ಮಾಡಿದ್ರು ಕೂಡ ಒಂದು ವಾತಾವರಣದಲ್ಲಿ ಏನಾದರೂ ವ್ಯತ್ಯಾಸ ಆದಾಗೂ ಕೂಡ ಅದರಲ್ಲಿರುವಂತಹ ನಿರೋಧಕತೆ ಶಕ್ತಿ ಕಡಿಮೆ ಆಗುವುದನ್ನು ಕೂಡ ನಾವು ನೋಡಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಕೆಲವೊಂದು ಏನು ಅಂದ್ರೆ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಿ

ಗುಳಿ ರಾಗಿ ಅಂತೇಳಿ. ಅಂದ್ರೆ ಪಗಡಿ ಸಾಲ್ ಮಾಡಿಕೊಂಡು ಈಗ ಶ್ರೀ ಮೆಥಡ್ನಲ್ಲಿ ನಾವು ಹೇಳ್ತೇವೆ, ಒಂದಡಿ ಒಂದಡಿ ಅಂತರ ನಾವು ಗ್ರಿಡ್ ಮಾರ್ಕರ್ ನಿಂದ ಮಾರ್ಕ್ ಮಾಡಿ ಆ ಮಾರ್ಕ್ ಇರುವಂತಹ ಒಂದು ಪ್ರದೇಶದಲ್ಲಿ 15-18 ದಿವಸದ ಸಸಿಗಳನ್ನ ನಾವು ನಾಟಿ ಮಾಡೋದ್ರಿಂದ ಈ ಎರಡೂ ಪದ್ಧತಿಗಿಂತ ಹೆಚ್ಚು ಇಳುವರಿ ಬಂದಂತ ಒಂದು ಸಂಶೋಧನೆ ನಮ್ಮಲ್ಲಿದೆ. ಇವರು ವಿದ್ಯಾರ್ಥಿಗಳ ಮೂಲಕ ನಾವು ಇದನ್ನು ಮಾಡಿಸಿದಾಗ ಒಂದು ಒಳ್ಳೆಯ ಫಲಿತಾಂಶ ಬಂದದ್ದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ತೆಂಡೆಗಳು ಒಡೆಯುವಂತ ಒಂದು ಸಾಮರ್ಥ್ಯ ಈ ಗುಳಿ ರಾಗಿಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಇವರು. ಹೀಗಾಗಿ ಅದನ್ನು ಕೂಡ ರೈತರು ಅಳವಡಿಕೆ ಮಾಡ್ಕೋಬಹುದು. ಇಲ್ಲಿ ಏನು ಅಂತ ಗುಳಿ ರಾಗಿಯಲ್ಲಿ ಕಡಿಮೆ ಬೀಜ ನಾವು ಇಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ 5 ಕೆಜಿ ಹೇಳ್ತೇವೆ, ಆಮೇಲೆ ಒಟ್ಲು ಪಾತಿ ಬಿಡಬೇಕಾದ್ರೆ ಎಕರೆಗೆ 2 ಕೆಜಿ ಹೇಳ್ತೇವೆ, ಗುಳಿ ರಾಗಿ ಮಾಡ್ಬೇಕಾದ್ರೆ 1 ಕೆಜಿ ಸಾಕಾಗುತ್ತೆ. ಇವರು ಈ ತರ ಮಾಡ್ಕೊಳ್ಳೋದ್ರಿಂದ ರೈತರು ತಮಗೆ ಯಾವುದು ಅನುಕೂಲ ಆಗುತ್ತೆ ಆ ಪದ್ಧತಿಯಲ್ಲಿ ಮಾಡೋದು ಹೆಚ್ಚು ಸೂಕ್ತ. ಇಲ್ಲಿ ಒಂದು ರೈತರು ಏನು ಅಂತಂದ್ರೆ ಕಿವಿಮಾತು ನಾನು ಹೇಳೋದಾದ್ರೆ ರಾಗಿಯನ್ನ ತೇಲಿಸಿ ಬಿತ್ತೋದು ಬಹಳ ಸೂಕ್ತ. ಇವರು 1 ಸೆಂಟಿಮೀಟರ್ ಮಣ್ಣಿಗೆ ತಾಕಿದ್ರೂ ಸಾಕು ಅದು ಹುಟ್ಟುವಂತ ಒಂದು ಸಾಮರ್ಥ್ಯ ಇರುತ್ತೆ. ಆಳವಾಗಿ ನಾವೇನಾದ್ರೂ ಬಿತ್ತಿದ್ರೆ ಅದು ಹುಟ್ಟುವಿಕೆ ಅಥವಾ ಮೊಳಕೆ ಒಡೆಯುವಿಕೆ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಇವರು ಅದನ್ನು ರೈತರು ತಾವು ಗಮನದಲ್ಲಿಟ್ಟುಕೊಂಡು ಆ ಇಂತಹ ಪದ್ಧತಿಗಳನ್ನು ಅಳವಡಿಸೋದು ಹೆಚ್ಚು ಸೂಕ್ತ. ಇದುವರೆಗೆ ರಾಗಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನದ ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಸಂದರ್ಶನದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೇಳುಗರೆ, ನಾಳೆ ಮಧ್ಯಾಹ್ನ 3:35 ಭಾವನಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ ಎನ್ಎಂ ಚಂದ್ರಶೇಖರ್. ನಾಳೆ ಸಂಜೆ 6:20 ದಿಕ್ಸೂಚಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಎಪಿಜೆ ಅಕಾಡೆಮಿ, ಕೆಆರ್ ಪುರಂ, ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸುಜಾತ ಎಫ್ ತಳವಾರ್. ನಾಳೆ ರಾತ್ರಿ 9:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಗಲಿದೆ. ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಸಂಚಿಕೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶಾರದಾ ಎಚ್ ರಾಘವೇಂದ್ರ. ನಾಳೆ ಬೆಳಿಗ್ಗೆ 11:45 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂ ಶಿವಕುಮಾರ್, ಸುಜಾತ ಎಫ್ ತಳವಾರ್ ಮತ್ತು ಪುಟ್ಟಸ್ವಾಮಿ ಪಿ ತರೀಕೆರೆ. ಗಮನಿಸಿ, ಈ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 11:45 ಮಾತು ಮಲ್ಲಿಗೆ. ನಾಳೆ ಮಧ್ಯಾಹ್ನ 12:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಪ್ರಸಾರವಾಗಲಿದೆ. ಇದರಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಡಾ ರಾಘವೇಂದ್ರ ಪ್ರಸಾದ್ ಅವರಿಂದ ಮಾಹಿತಿ ಮೂಡಿಬರುವುದು. ನಂತರ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳಿನ ವಿಷಯ ಜಲಜೀವನ್ ಮಿಷನ್. ನಿಕಲ್ ಕರ್ ಫಸಲ್ ಆಯ ಸುರಕ್ಷಿತ ಹೋ ಜಾಯ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಈ ಸಂಜೆಯ ಪ್ರಸಾರದಲ್ಲಿ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 6:51 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಸಮಾಚಾರ ದರ್ಶನ. ಈ ರಾತ್ರಿ 9:00 ಯುವ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಮತ್ತು ಜೀವನದ ಬಗ್ಗೆ ಮಾತನಾಡುತ್ತಾರೆ ಟಿಪಿ ಶ್ವೇತಾ. ರಾತ್ರಿ 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ವಿದುಷಿ ಯು ಸರಸ್ವತಿ ಅವರ ಕೊಳಲು ವಾದನವನ್ನು ಆಲಿಸಬಹುದು. ಸ್ನೇಹಿತರೆ, ಇವಿಷ್ಟು ಈ ಸಂಜೆ ಮೂಡಿಬರುವಂತಹ ಕಾರ್ಯಕ್ರಮಗಳು. ಕೆಳಗರೆ ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ. ಶ್ರೀ ಕುತುಬುದ್ದೀನ್ ಅಮ್ಮಾಪುರ್ ಅವರಿಂದ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತ ಸುಧಾ ಪ್ರಸಾರವಾಗಲಿದೆ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ.